ಬಂಗಾರ ಕಾವ್ಯವೋ ಬೇಲೂರ ಶಿಲ್ಪವೋ ಹೆಣ್ಣಾಗಿ ಇಂದು ತಾ ಬಂದಿದೆ. ಹಲೋ, ಯುವರ್ ಸ್ವೀಟ್ ನೇಮ್ ಪ್ಲೀಸ್? ಶೋಭಾ. ಓಹ್ ಫ್ಯಾಂಟಾಸ್ಟಿಕ್. ಸೌಂದರ್ಯ ತುಂಬಿದೆ, ಸಂತೋಷ ತಂದಿದೆ, ಎಂದೆಂದು ಕಾಣದ ಶೋಭಾ ನಕ್ಕರೆ ಹಾಲು ಸಕ್ಕರೆ. ಚೆಲುವೆಲ್ಲ ಕಲೆಯಾಗಿ ಬಂದರೆ, ಕುಡಿನೋಟ ಕಣೆಯಾಗಿ ಕೊಂದರೆ, ಸೋತಿತು ಈ ಮನ ಗೆದ್ದಿತು ಯೌವನ, ನೂರೆಂಟು ಹೂ ನಗುವ ತೋಟಕ್ಕೆ ಹಾರಾಡಿ ಮರಿದುಂಬಿ ಬಂದರೆ, ಮಧುಮಾಸ ಕಾರಣ ಸವಿಜೇನ ಔತಣ ತೀರುತ್ತಾ ಹಾರುವ ತುಂಬಿಗೆ ಸಂಭ್ರಮ. ಚಂದ್ರಮೋಹನ್. ಸೌಂದರ್ಯ ತುಂಬಿದೆ, ಸಂತೋಷ ತಂದಿದೆ, ಎಂದೆಂದು ಕಾಣದ ಚಂದಿರ ಶೀತಲ ನೋಟದೆ ಚಂಚಲ. ಲಟೆ ನೀನು ನಡೆದರೆ, ಕಿವಿದಾದ ಮೃದು ವೀಣೆ ನುಡಿದರೆ, ಹಾಡುತ್ತ ನಿಂತರೆ ಸೊಬಗಿನ ಅಪ್ಸರೆ, ಹುಣ್ಣಿಮೆ ಭೂಮಿಗೆ ಬಂದಿತು ಎನಿಸಿದೆ ಸೌಂದರ್ಯ.